ಬೇಡ ನಾನು ಏನಾದ್ರು ಬೇರೆ ಮಾಡ್ತೀನಿ ಅಂತ ಏನ್ ಹೇಳಲ್ವಾ? ಇಲ್ಲ ಇಲ್ಲ ಏನು ಇಲ್ಲ ಸರ್, ಅದು ಏನ್ ಶೈ ಪಡೆದ್ರು ಅವ್ನು ಹೋಗಿನ ಈಗಿಲ್ಲ, 23-24 ವರ್ಷ ಈಗ ಆಗಿ ತುಂಬಿದೆ. ಅದರಿಂದ ಅವ್ನು ಏನು ಮಾಡಕ್ಕಾಗ್ತಿಲ್ಲ, ಇಲ್ಲಿ ನಮ್ಮ ಕಡೆನೆ ಬಂದ್ಬಿಟ್ಟಿದ್ದಾನೆ, ಯಾರ ಮುಖ್ಯ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಈ ಜಮೀನನ್ನೆಲ್ಲ ನಾನು ಸ್ವಲ್ಪ ಇನ್ನೂ ವ್ಯವಸ್ಥಿತವಾಗಿ ಮಾಡಬೇಕು, ಅದಕ್ಕಿಂತ ಸ್ವಲ್ಪ ಯೋಜನಾಬದ್ಧವಾಗಿ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾನೆ? ಅವನೇ ಈಗ ಇವ್ ನೋಡ್ಕತ್ತೆ, ಜವಾಬ್ದಾರಿ ಕೆಲಸನ ನೋಡ್ಕತ್ತಿರೋದು, ಅಲ್ಲೇ ಏನ್ ನೀರ್ ಬಿಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಅವನೇ ನೋಡ್ತಾ ಇರೋದು. ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಳ್ಳೆ ಆದಾಯ ತೆಗಿತಾ ಇದ್ದಾನೆ ಕೃಷಿನಲ್ಲಿ. ಈಗ ತೆಗಿತಾ ಇದ್ದಾರೆ, ಈಗ ಬರ್ತಾ ಇದ್ದಾನೆ, ಇವಾಗ ಬರ್ತಾ ಇದ್ದಾನೆ, ಒಂದ್ 2 ವರ್ಷದಿಂದ ಈಚೆಗೆ ಬರ್ತಾ ಇದ್ದಾನೆ. ನಿಮ್ಗೆ ಈಗ ಈ ಕೃಷಿಯನ್ನ ನಂಬ್ಕೊಂಡು ಜೀವನದಲ್ಲಿ ಅಯ್ಯೋ ನನಗೆ ಕೃಷಿಯಿಂದ ತೊಂದರೆ ಏನಿಲ್ಲ, ಆ ತರಕ್ಕೆ ಏನಿಲ್ಲ, ತೃಪ್ತಿಯಾಗಿದ್ದೀರಾ? ನಮ್ ಖುಷಿಯಿಂದ ಏನು ತೊಂದರೆ ಇಲ್ಲ, ನಮ್ ಖುಷಿಯೇ ತೃಪ್ತಿ. ನಮ್ಗೆ ಆಹಾರದಂತ ಜೀವನ ಯಾವುದೂ ಇಲ್ಲ ನಮ್ಗೆ, ಅದನ್ನೇ ನಮ್ಗೆ ಜೀವನ. ಒಟ್ಟಿನಲ್ಲಿ ನೀವು ಈಗ ಇರುವಂತ ಜಮೀನಲ್ಲಿ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡಿಕೊಂಡು ನಾವು ಅದರಲ್ಲೇ ಒಂದಷ್ಟು ದೀರ್ಘಕಾಲಕ್ಕೆ ಬರ್ತಕ್ಕಂತ ಬೆಳೆಗಳನ್ನ ನಂಬ್ಕೊಂಡು ಮತ್ತೆ ದಿನಚರಿಗೆ ಆಗ್ತಕ್ಕಂತ ಈ ಕಾಕಡ ಹೂವು ಇರ್ಬೋದು ಅಥವಾ ಪಶುಪಾಲನೆ ಇರ್ಬೋದು, ಈ ತರ ಮಾಡ್ಕೊಂಡು ಸಂತೋಷದಿಂದ ಜೀವನ ಮಾಡ್ಬೋದು ಅಂತ ಅನ್ಸ್ತದೆಯಾ? ಜೀವನ ಮಾಡ್ಬೋದು ಸರ್, ಇದರಲ್ಲಿ ಜೀವನ ಮಾಡ್ಬೋದು. ಅಂದ್ರೆ ಯಾವ್ದು ತಂತ ಆದ್ರೆ ನಾವು ಹೆಲಿಕಾಪ್ಟರ್ ಮೇಲೆ ಹೋಗ್ಬೇಕು ಅಂತ ಇಟ್ಟಿಗೆ ನಮ್ಗೆ ಆಗಲ್ಲ, ನಮ್ ಜೀವನ ಅದಕ್ಕೆ ನಾವು ಮೇಟರ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೇದು ಹಿರಣಕ್ರೆ, ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರು. ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಸರಗೂರು ತಾಲೂಕು ಇಟ್ನಾ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಈರಾ ನಾಯಕ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರುಕಟ್ಟೆಯಿಂದ ಹಣ್ಣು ತರಕಾರಿಗಳನ್ನ ಮನೆಗೆ ತಂದ ಮೇಲೆ ಕೆಲವೊಂದು ತರಕಾರಿ ಹಣ್ಣುಗಳನ್ನ ಎಷ್ಟು ತೊಳೆದ್ರೂ ಕೂಡ ಅದು ಕಂಟಿರುವಂತಹ ರಾಸಾಯನಿಕ ಹೋಗೋದಿಲ್ಲ. ಹೀಗಾಗಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಹರ್ಬಿ ವಾಶ್ ಎಂಬ ಹಣ್ಣು ಮತ್ತು ತರಕಾರಿಗಳನ್ನು ತೊಳೆಯುವಂತಹ ಉತ್ಪನ್ನವನ್ನು ಆವಿಷ್ಕರಿಸಿದೆ. 1 ಲೀಟರ್ ನೀರಿಗೆ 2 ಗ್ರಾಂ ಹರ್ಬಿ ವಾಶ್ ಪುಡಿಯನ್ನು ಹಾಕಿ ಕಲಕಬೇಕು. ನಂತರ ಅದಕ್ಕೆ ಹಣ್ಣು ತರಕಾರಿಗಳನ್ನ ಹಾಕಿ 15 ಸೆಕೆಂಡ್ ಬಿಟ್ಟು ಬಳಿಕ ಮಾಮೂಲಿ ನೀರಿನಲ್ಲಿ ತೊಳೆದು ಹಣ್ಣು ತರಕಾರಿಗಳನ್ನ ಆರಾಮವಾಗಿ ಬಳಸಬಹುದು. 10 ಗ್ರಾಂ ಪುಡಿ ಹೊಂದಿರುವ ಹರ್ಬಿ ವಾಶ್ ಸಣ್ಣ ಪ್ಯಾಕೆಟ್ಗಳಲ್ಲಿ ಕೂಡ ದೊರೆಯೋದ್ರಿಂದ ಗ್ರಾಹಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಅದೇ ರೀತಿ ಸ್ವಉದ್ಯಮ ಆರಂಭಿಸುವವರು ಕೂಡ ಈ ತಂತ್ರಜ್ಞಾನವನ್ನು ಖರೀದಿ ಮಾಡಬಹುದು ಅಂತ IIHR ನಿರ್ದೇಶಕರು ತಿಳಿಸಿದ್ದಾರೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯವಾದ ಎಲ್ಲಾ ರೀತಿಯ ಸಾವಯವ ವಸ್ತುಗಳನ್ನು ತನ್ನ ಆಹಾರವಾಗಿ ಕಬಳಿಸಿ ಕರಗಿಸಿ ಕುಪ್ಪೆ ಅಥವಾ ಹಿಕ್ಕೆಯ ರೂಪದಲ್ಲಿ ಫಲವತ್ತಾದ ಸಾವಯವ ಗೊಬ್ಬರವನ್ನು ಕೊಡುವ ಹಾಗೂ ಭೂಮಿಯನ್ನು ಆಳವಾಗಿ ರಂಧ್ರ ಕೊರೆಯುವ ಮೂಲಕ ಭೂಮಿಯ ರಚನೆಯನ್ನು ಸುಸ್ಥಿತಿಯಲ್ಲಿಡಬಲ್ಲ ರೈತನ ಮಿತ್ರನೆಂದು ಸುಖ್ಯಾತಿಯಾಗಿರುವ ಹುಳುವೆ ಎರೆಹುಳು. ಎರೆಹುಳು ಸಾವಯವ ವಸ್ತುವನ್ನು ಹ್ಯೂಮಸ್ ಆಗಿ ಪರಿವರ್ತಿಸಿ ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸರಳವಾಗಿ ಲಭ್ಯವಾಗುವಂತೆ ಮಾಡುತ್ತದೆ. ಎರೆಹುಳು ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನು ಸೇವಿಸಿ ಜೀರ್ಣಿಸಿ ಕುಪ್ಪೆ ಅಥವಾ ಹಿಕ್ಕೆ ರೂಪದಲ್ಲಿ ಹೊರಹಾಕುತ್ತದೆ. ಈ ಹಿಕ್ಕೆಯು ಈಗ ಎರೆಗೊಬ್ಬರ ಎಂಬುದಾಗಿ ಕೃಷಿ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ರೈತರು ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ಕಡೆ ಹೆಚ್ಚು ಗಮನ ಕೊಡುವುದು ಕೃಷಿ ಕ್ಷೇತ್ರದಲ್ಲಿ ಒಂದು ಆಶಾದಾಯಕ ಬೆಳವಣಿಗೆಯಾಗಿದೆ. ಈ ದಿಸೆಯಲ್ಲಿ ಎರೆಹುಳು ಸಾಕಣೆಯು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತಿದೆ. ಎರೆ ಕೃಷಿಗೆ ಬೇಕಾಗುವ ಕೆಲವು ಸಾಧನಗಳೆಂದರೆ ಉತ್ತಮ ಜಾತಿಯ ಎರೆಹುಳುಗಳು, ಪಟ್ಟಣ ತ್ಯಾಜ್ಯ ವಸ್ತುಗಳು ಮತ್ತು ಯಾವುದೇ ಪ್ರಾಣಿಯ ಮಲಮೂತ್ರಗಳು ಹಾಗೂ ಕಳೆಗಳು ಇತ್ಯಾದಿ ಕಚ್ಚಾ ಸಾವಯವ ವಸ್ತುಗಳು. ಖಾಲಿ ಜಾಗದ ಮತ್ತು ನೀರಿನ ಸೌಲಭ್ಯ ಹಾಗೂ ಚಪ್ಪರ ಹಾಕಲು ಸಾಮಾನು, ಹಳೆಯ ಗೋಣಿಚೀಲ ಇತ್ಯಾದಿ. ಎರೆಗೊಬ್ಬರ ಸಾಗಿಸಲು ಸಾರಿಗೆ ವ್ಯವಸ್ಥೆ ಬೇಕಾಗುತ್ತದೆ. ಎರೆಹುಳು ಸಾಕಲು ತೊಟ್ಟಿಗಳ ರಚನೆ ಬಹುಮುಖ್ಯ. 3 ಅಡಿ ಅಗಲದ ಮತ್ತು 1.5 ಅಡಿ ಆಳದ ಕನಿಷ್ಠ 2 ಎರೆಗೊಬ್ಬರ ತೊಟ್ಟಿ ಅಥವಾ ಗುಂಡಿಗಳನ್ನು ಉದ್ದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಎರೆ ತೊಟ್ಟಿ ಅಥವಾ ಗುಂಡಿಗಳನ್ನು 4-5 ಅಡಿ ಅಂತರದಲ್ಲಿ ಮಾಡಿದಾಗ ಈ ಜಾಗವನ್ನು ದಾರಿಯಾಗಿ ಬಳಸಲು ಮತ್ತು ಚಪ್ಪರ ಹಾಕಲು ಉಪಯೋಗಿಸಿಕೊಳ್ಳಬಹುದು. ಮೊದಲು 2 ತೊಟ್ಟಿ ಅಥವಾ ಗುಂಡಿಗಳನ್ನು ತೆಗೆದು ಮಣ್ಣನ್ನು ಒಂದು ಜಾಗದಲ್ಲಿ ಕೂಡಿ ಹಾಕಬೇಕು. ಎರೆಹುಳು ಸಾಕಣೆಯನ್ನು ಹೆಚ್ಚು ಮಳೆಯಾಗುವ ಪ್ರದೇಶಗಳ ಕಡೆ ಎತ್ತರದ ಜಾಗದಲ್ಲಿ ಮಾಡಿದರೆ ಅನುಕೂಲ. ತೊಟ್ಟಿ ಅಥವಾ ಗುಂಡಿಯಲ್ಲಿ ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನು 6-8 ಅಂಗುಲದಷ್ಟು ದಪ್ಪದ ಪದರದಲ್ಲಿ ಹಾಕಬೇಕು. ಇದರ ಮೇಲೆ ತೆಳ್ಳನೆಯ ಪದರದ ಜರಡಿ ಮಾಡಿದ ಅಥವಾ ಸಾಣಿಸಿದ ಮಣ್ಣನ್ನು ಹಾಕಬೇಕು. ನಂತರ ಇದೇ ರೀತಿ ಭೂಮಿಯ ಮಟ್ಟ ಬರುವವರೆಗೆ ಹಾಕಿ ಭೂಮಿಯ ಮೇಲ್ಮೈಯಲ್ಲಿ 3 ಅಡಿ ಎತ್ತರದವರೆಗೆ ಕುಂಬಿಯ ಆಕಾರದಲ್ಲಿ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಸಗಣಿ ಅಥವಾ ಗೊಬ್ಬರದೊಂದಿಗೆ ಸೇರಿಸಿ ಹಾಕಬೇಕು. ಈ ರೀತಿ ತೊಟ್ಟಿ ತುಂಬುವಾಗ ಸಾಕಷ್ಟು ನೀರನ್ನು ಚಿಮುಕಿಸಬೇಕು. ದಿನನಿತ್ಯ 1 ವಾರದವರೆಗೆ ನೀರನ್ನು ತಪ್ಪದೆ ಚಿಮುಕಿಸಬೇಕು. ನಂತರ ಬೆಡ್ನಲ್ಲಿ 3-4 ಚದರ ಅಡಿಗೆ 1,000 ಎರೆಹುಳುಗಳನ್ನು ಸಣ್ಣ ತಗ್ಗು ಮಾಡಿ ಹಾಕಬೇಕು. ನಂತರ ಸಾವಯವ ಗೊಬ್ಬರದಿಂದ ಆ ತಗ್ಗನ್ನು ಮುಚ್ಚಬೇಕು. ಮೊದಲನೇ ಸಲ 60-70 ದಿನಗಳಷ್ಟು ಕಾಲ ಎರೆಗೊಬ್ಬರ ತಯಾರಾಗಲು ಬೇಕಾಗುತ್ತದೆ. ಎರೆಹುಳುಗಳನ್ನು ತೊಟ್ಟಿಗೆ ಸೇರಿಸಿದ ದಿನ ಹಳೆಯ ಗೋಣಿಚೀಲ ಅಥವಾ ಹುಲ್ಲಿನಿಂದ ತೊಟ್ಟಿಗಳ ಮೇಲೆ ಮುಚ್ಚಬೇಕು. ಎರೆಗೊಬ್ಬರ ತೆಗೆಯಲು 1 ವಾರವಿರುವಾಗ ನೀರು ಚಿಮುಕಿಸುವುದನ್ನು ತಪ್ಪಿಸಬೇಕು. ಆಗ ಎರೆಗೊಬ್ಬರದ ತೇವ ಕಡಿಮೆಯಾಗುತ್ತದೆ ಮತ್ತು ಕೇವಲ ಕೈಗಳಿಂದ ಮಾತ್ರ 1-1 ಪದರಿನಂತೆ ಎರೆಗೊಬ್ಬರ ಭೂಮಿಯ ಪಾತ್ರಕ್ಕೆ ಬರುವವರೆಗೆ ಹಲವು ಸಲ ತೆಗೆಯಬೇಕು. ಹೀಗೆ ತೆಗೆಯುವಾಗ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿದಾಗ ಎರೆಹುಳುಗಳು ಒಳಗಡೆ ಹೋಗಿ ಕೇವಲ ಎರೆಗೊಬ್ಬರ ಮಾತ್ರ ಮೇಲೆ ಉಳಿಯುತ್ತದೆ. ಈ ಗೊಬ್ಬರ ತೆಗೆದು ನೆರಳಿನಲ್ಲಿ ಹಾಕಿ ಜರಡಿ ಮಾಡಬಹುದು. ಭೂಮಿಯ ಮೇಲ್ಮೈಯಲ್ಲಿರುವ ಭಾಗದಿಂದ ಮಾತ್ರ ಎರೆಹುಳು ಗೊಬ್ಬರ ತೆಗೆದು ಈ ಗುಂಡಿಗಳನ್ನು ಮತ್ತೆ ಮೊದಲಿನ ಆಕಾರಕ್ಕೆ ತರಲು ಸಾವಯವ ವಸ್ತುಗಳು ಹಾಗೂ ಪ್ರಾಣಿಗಳ ಮಲಮೂತ್ರಗಳನ್ನು ಬಳಸಬೇಕು. ನಂತರ ನೀರನ್ನು ನಿತ್ಯವೂ ಚಿಮುಕಿಸುತ್ತಾ ಹೋಗಬೇಕು. 2ನೇ ಸಲ ಎರೆಗೊಬ್ಬರವು 45-60 ದಿವಸಗಳಲ್ಲಿ ಸಿದ್ಧವಾಗಿ ತೆಗೆಯಲು ದೊರೆಯುತ್ತದೆ. ಹೀಗೆ ಎರೆಗೊಬ್ಬರವನ್ನು ವರ್ಷದಲ್ಲಿ 6-8 ಸಲ ತೆಗೆಯಬಹುದು. 2 ಎರೆಗೊಬ್ಬರದ ತೊಟ್ಟಿಗಳನ್ನು ಪರಸ್ಪರ 4-5 ಅಡಿ ಅಂತರದಲ್ಲಿ ತೆಗೆಯುವುದರಿಂದ ಚಪ್ಪರ ಹಾಕುವ ಖರ್ಚು ಕಡಿಮೆಯಾಗುತ್ತದೆ. ಈ ತೊಟ್ಟಿಗಳನ್ನು ಬಿರಿಬಿಸಿಲು ಹಾಗೂ ಮಳೆಯಿಂದ ಕಾಪಾಡುವುದು ಅವಶ್ಯಕ. ಅಲ್ಲದೆ ಎರೆಹುಳು ಶತ್ರುಗಳಾದ ಇಲಿ, ಮುಂಗಿಲಿ, ಹಕ್ಕಿಗಳು, ಕಪ್ಪೆ, ನಾಯಿ, ಬೆಕ್ಕು ಮತ್ತು ಎಲ್ಲ ರೀತಿಯ ಕೃತಕ ಗೊಬ್ಬರ ಹಾಗೂ ಕೀಟನಾಶಕಗಳು ಸೋಕದಂತೆ ನೋಡಿಕೊಳ್ಳಬೇಕು. ಎರೆಹುಳುಗಳಿಗೆ ಯಾವುದೇ ರೋಗ ಬರುವುದಿಲ್ಲ. ಕೃತಕ ರಾಸಾಯನಿಕಗಳು, ಧಾತುಗಳು, ಪ್ಲಾಸ್ಟಿಕ್ ಹಾಗೂ ಗಾಜುಗಳು ಹೊರತುಪಡಿಸಿದ ಪ್ರಕೃತಿಯಲ್ಲಿರುವ ಎಲ್ಲ ರೀತಿಯ ಸಸ್ಯ ಹಾಗೂ ಪ್ರಾಣಿಗಳ ಕಳೇಬರಗಳು ಹಾಗೂ ಅವುಗಳಿಂದ ಉತ್ಪತ್ತಿಯಾಗುವ ಸಾವಯವ ವಸ್ತುಗಳು ಎರೆಹುಳುವಿಗೆ ಆಹಾರವಾಗುತ್ತದೆ. ಪ್ರತಿಯೊಂದು ಎರೆಹುಳುವು ತನ್ನ ತೂಕದ 1-5 ಪಟ್ಟು ಹೆಚ್ಚಿನ ಆಹಾರವನ್ನು 1 ದಿನದಲ್ಲಿ ತಿನ್ನುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ತರಕಾರಿ ಅಂದರೆ ಸಾಮಾನ್ಯವಾಗಿ ಹಣ್ಣುಗಳ ಹೊರತಾಗಿ ಆಹಾರದಲ್ಲಿ ಉಪಯೋಗಿಸಲ್ಪಡುವ ಸಸ್ಯಗಳ ಬಿಡಿ ಭಾಗಗಳು ಅಂತಲೇ ಹೇಳಬಹುದು. ಪ್ರತಿ ತರಕಾರಿಯಲ್ಲೂ ವಿಟಮಿನ್, ಕ್ಯಾಲ್ಶಿಯಂ, ಪ್ರೋಟೀನ್, ನಾರಿನಂಶ, ಪೊಟ್ಯಾಷಿಯಂ, ಕಬ್ಬಿಣಾಂಶ ಮುಂತಾದ ಪೌಷ್ಟಿಕಾಂಶ ಇರುತ್ತೆ. ಆಹಾರದಲ್ಲಿ ತರಕಾರಿಗಳನ್ನ ಉಪಯೋಗಿಸೋದ್ರಿಂದ ರೋಗಗಳಿಂದ ದೂರ ಇರಬಹುದು ಅನ್ನೋ ಮಾತು ಕೂಡ ಇದೆ. ನಾವು ದಿನನಿತ್ಯ ಆಹಾರದಲ್ಲಿ ವಿಧ ವಿಧವಾದ ತರಕಾರಿಗಳನ್ನ ಬಳಸ್ತೇವೆ. ಅವುಗಳಲ್ಲಿ ವಿಭಿನ್ನವಾದ ಹಾಗೂ ರುಚಿಯಾದ ತರಕಾರಿನೇ ಮಾಡ ಹಾಗಲಕಾಯಿ. ಹಾಗಲಕಾಯಿ ಅಂದರೆ ಮುಖ ಕಿವುಚವರೆ ಜಾಸ್ತಿ, ಯಾಕಂದರೆ ಹಾಗಲಕಾಯಿ ಕಹಿಯಾದ ತರಕಾರಿ. ಆದರೆ ಮಾಡ ಹಾಗಲಕಾಯಿ ಹಾಗಲ್ಲ, ಇದು ಸಿಹಿಯಾದ ತರಕಾರಿ. ಮಾಡ ಹಾಗಲಕಾಯಿಯಲ್ಲಿ ಪೌಷ್ಟಿಕಾಂಶಗಳ ಭಂಡಾರವೇ ಇದೆ. ಔಷಧಿ ಗುಣಗಳಿಂದ ಕೂಡಿರೋ ಮಾಡ ಹಾಗಲಕಾಯಿಯನ್ನೇ ಮೂಡ ಹಾಗಲ ಅಂತ ಕೂಡ ಕರೀತಾರೆ. ಮಾಡ ಹಾಗಲಕಾಯಿ ಒಂದು ಅಪರೂಪದ ತರಕಾರಿ. ಇದರ ವೈಜ್ಞಾನಿಕ ಹೆಸರು ಮೊಮೊರ್ಡಿ ಕಡಯೋಕ. ಇದು ಕ್ಯುಕುರ್ಬಿಟೇಸಿಯೇ ಕುಟುಂಬಕ್ಕೆ ಸೇರಿದೆ. ಇದರ ಮೂಲ ಭಾರತ. ಶ್ರೀಲಂಕಾ, ಮ್ಯಾನ್ಮಾರ್, ಚೀನಾ, ಜಪಾನ್, ದಕ್ಷಿಣ ಪೂರ್ವ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾಗಳಲ್ಲೂ ಕೂಡ ಈಗ ಈ ತರಕಾರಿನ ಬೆಳೀತಾ ಇದ್ದಾರೆ. ಭಾರತದ ಅಸ್ಸಾಂ ಹಾಗೂ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೇರಳವಾಗಿ ಬೆಳೆಯೋ ಈ ತರಕಾರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಮಾಡ ಹಾಗಲಕಾಯಿಗೆ ಇಂಗ್ಲಿಷ್ನಲ್ಲಿ ಟೀಸೆಲ್ ಗಾರ್ಡ್ ಅಂತ ಕರೀತಾರೆ.

ಹಿಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಕೇಳಿ ಅಪ್ಪಗೆರೆ ಅವರ ಧ್ವನಿಯಲ್ಲಿ ಗಾಡಿಯ ದಾರಿ ಸಾಗಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿ